ಗೋರಂಡ್ಯಾ ನೀಡಮ್ಮ ಹುಡುಗಲ್ಲ ಮ್ಯಾಲೆ, ಗೋರಂಡ್ಯಾ ನೀಡಮ್ಮ ಹುಡುಗಲ್ಲ ಮ್ಯಾಲೆ. ಕೋಲು ಮಂಡೆ ಜಗ ಮರು ಕೋರಣ್ಯಕ್ಕೆ ದಯ ಮಾಡವ್ರೇ, ಗೋರಂಡ್ಯಾ ನೀಡಮ್ಮ ಹುಡುಗಲ್ಲ ಮ್ಯಾಲೆ, ಗೋರಂಡ್ಯಾ ನೀಡಮ್ಮ ಹುಡುಗಲ್ಲ ಮ್ಯಾಲೆ. ಸಾಡ್ತಾ ಇದೆಯಲ್ಲ ಯಜಮಾನ, ನಿನ್ನ ಬಲಗೈ ಮುಟ್ಟಿ ಬಾಸೆ ಕೊಡಂತ ತಪ್ಪು ನೆಪ್ಪು ಏನೋ ಮಾಡಿದ್ದೀನಿ ಯಜಮಾನ. ಅಂತ ತಪ್ಪು ನೆಪ್ಪು ಮಾಡಿರೋದೇ ಆದ ಪಕ್ಷದಲ್ಲಿ, ನೀನು ಕಂಡಿರೋದೇ ಆದ ಪಕ್ಷದಲ್ಲಿ, ನಿಮ್ಮ ಕುಲದವ್ರನ್ನೆಲ್ಲ ಕರ್ಸಯ್ಯ, ಕಟ್ಟೇನಾದ್ರೂ ಸೇರ್ಸಯ್ಯ, ಅತ್ತೆನಾದ್ರಿರ್ನ ಕರ್ಸಯ್ಯ, ಭಾವ ಮೈದುರ್ನ ಕರ್ಸಯ್ಯ, ಅತ್ತೆ ಮಾವಿರ ಕರ್ಸಯ್ಯ, ಚಾಪೇನಾದ್ರೂ ಹಾಸಯ್ಯ, ಕುಲದವ್ರನ್ನೆಲ್ಲ ಸೇರ್ಸಯ್ಯ. ನೀಡಮ್ಮ ಹುಡುಗಲ್ಲ ಮ್ಯಾಲೆ, ಗೋರಣ್ಯಾ ನೀಡಮ್ಮ ಹುಡುಗಲ್ಲ ಮ್ಯಾಲೆ. ಕೋಲು ಮಂಡೆ ಜಂಡ ಮರು ಕೋರಣ್ಯಕ್ಕೆ ದಯ ಮಾಡವ್ರೇ, ಗೋರಣ್ಯಾ ನೀಡಮ್ಮ ಹುಡುಗಲ್ಲ ಮ್ಯಾಲೆ, ಗೋರಣ್ಯಾ ನೀಡಮ್ಮ ಹುಡುಗಲ್ಲ ಮ್ಯಾಲೆ. ಎಲ್ಲ ಮಾಡಿದ್ವಿ ಸಂಕೀರ್ಣ ಸಂಕೀರ್ಣ ಕಟ್ಟಿರೋ ತರವನ್ನು ತಕ್ಕಂಡು ಬಿಟ್ಟು ಬಿಡೋಕೆ. ನೀನೇನು ಕುರಿಯ ದನವ ಕೋಳಿಯ ಎಮ್ಮೆಯ ಹಲೋ ಮಂತೆ, ನಾನಿಲ್ಲದಂತ ಸಮಯದಲ್ಲಿ ಈ ಒಂಟಿ ಕುಪ್ಪಲ ಕಾಡಿನಲ್ಲಿ ಯಾರು ಬರ್ತಾರೋ ಯಾರು ಹೋಗ್ತಾರೋ ಗೊತ್ತಾಗೋದಿಲ್ಲ. ಹೌದೌದು ಕೇಳು, ಬಡಗಲ ಸೀಮಿಂದ ಕೇಳೆಣ್ಣೆ ಬಡಗಾರ ಸೆಟ್ಟಿ ಬರ್ತಾನೆ, ಬಳ್ಳೆ ಬಳ್ಳೆ ಅಂತಾನೆ, ನೀನು ಅವನ ನೋಡ್ತೀಯೇ, ಹಟ್ಟಿಗಾದ್ರೆ ಕರಿತೀಯೇ, ಚಾಪೇನಾದ್ರೆ ಆಸ್ತಿಯೇ, ಎಡಗೈನಾದ್ರೆ ಕೊಡ್ತೀಯೇ, ಚಂದದ ಬಳಿಯ ತೋರ್ತಾನೆ, ಬಲಗೈನಾದ್ರೆ ಕೊಡ್ತೀಯೇ, ಚಂದದ ಬಳಿಯ ತೋರ್ತಾನೆ, ದಪ್ಪ ದುಡುವ ನೋಡ್ತಾನೆ, ಕೆಂಪು ರಂಪು ನೋಡ್ತಾನೆ, ಅಂದ ಚಂದ ನೋಡ್ತಾನೆ, ಹಿಮ್ಮೆಲ ಕಣ್ಣು ಮಡ್ತಾನೆ, ಒಲ್ಮೆ ಮದ್ದು ಕೊಟ್ಟು ನಿನ್ನ ಪಾಲಿಸಿಕೊಂಡು ಹೋಯ್ತಾನೆ. ಗೋರಣ್ಯ ನೀಡಮ್ಮ ಹುಡುಗಲ್ಲ ಮ್ಯಾಲೆ, ಗೋರಣ್ಯ ನೀಡಮ್ಮ ಹುಡುಗಲ್ಲ ಮ್ಯಾಲೆ. ಕೋಲು ಮಂಡೆ ಜಂಡ ಮರು ಗೋರಣ್ಯಕ್ಕೆ ದಯ ಮಾಡವ್ರೇ, ಗೋರಣ್ಯ ನೀಡಮ್ಮ ಹುಡುಗಲ್ಲ ಮ್ಯಾಲೆ, ಗೋರಣ್ಯ ನೀಡಮ್ಮ ಹುಡುಗಲ್ಲ ಮ್ಯಾಲೆ. ಮೂಡಲ ಸೀಮಿಂದ ಕೇಳೆಣ್ಣೆ ಒಬ್ಬ ಮುತ್ತಿನ ಸಟ್ಟಿ ಬತ್ತಾನೆ, ಮುತ್ತು ಮುತ್ತಂತ ಸಾರ್ತಾನೆ, ನೀನು ಅವನ ನೋಡ್ತೀಯೇ, ಹಟ್ಟಿಗಾದ್ರೆ ಕರಿತೀಯೇ, ಚಾಪೇನಾದ್ರೂ ಆಸ್ತಿಯೇ, ಮುತ್ತು ಬೌಂಡ್ಸಿ ಕೊಳ್ತೀಯೇ, ಹಿಂಗ ಚಂದ ನೋಡ್ತಾನೆ, ದಪ್ಪ ದುಡುವ ನೋಡ್ತಾನೆ, ಕೆಂಪು ರಂಪು ನೋಡ್ತಾನೆ, ಚಲುವ ಬಾವ ನೋಡ್ತಾನೆ, ನಿನ್ನೆಲ್ಲ ಕಣ್ಣು ಮಡ್ತಾನೆ, ಒಲ್ಮೆ ಮದ್ದು ಕೊಟ್ಟು ನಿನ್ನ ಪಾಲಿಸಿಕೊಂಡು ಹೋಯ್ತಾನೆ. ಗೋರಣ್ಯ ನೀಡಮ್ಮ ಹುಡುಗಲ್ಲ ಮ್ಯಾಲೆ, ಗೋರಣ್ಯ ನೀಡಮ್ಮ ಹುಡುಗಲ್ಲ ಮ್ಯಾಲೆ. ಕೋಲು ಮಂಡೆ ಜಂಡ ಮರು ಗೋರಣ್ಯಕ್ಕೆ ದಯ ಮಾಡವ್ರೇ, ಗೋರಣ್ಯ ನೀಡಮ್ಮ ಹುಡುಗಲ್ಲ ಮ್ಯಾಲೆ, ಗೋರಣ್ಯ ನೀಡಮ್ಮ ಹುಡುಗಲ್ಲ ಮ್ಯಾಲೆ. ಬಂಗಾರ ಭೂಮಿ ಮ್ಯಾಗೆ ಬಂದ ನೇನೆ ಋತುರಾಜ, ಸಿಂಗಾರವಾದ ನೇನೆ ತೇಜ. ಬಂಗಾರ ಭೂಮಿ ಮ್ಯಾಗೆ ಬಂದ ನೇನೆ ಋತುರಾಜ, ಸಿಂಗಾರವಾದ ನೇನೆ ತೇಜ. ಸಿಂಗಾರವಾದ ನೇನೆ ತೇಜ, ಬನ ತುಂಬ ತಂದ ನೇನೆ ಮರ್ಗ ಮಲ್ಗೆ ಹೂವ. ಸಿಂಗಾರವಾದ ನೇನೆ ತೇಜ, ಬನ ತುಂಬ ತಂದ ನೇನೆ ಮರ್ಗ ಮಲ್ಗೆ ಹೂವ, ತಂದ ನೇನೆ ಮರ್ಗ ಮಲ್ಗೆ ಹೂವ. ಕುಹು ಕುಹು ಕುಹು ಕೂಗಿ ಕೋಗಿಲೆ ಸಂಗೀತ ಗಿಡ ಮರ ಗುನ್ನುಗಿ, ಕುಹು ಕುಹು ಕುಹು ಕೂಗಿ ಕೋಗಿಲೆ ಸಂಗೀತ ಗಿಡ ಮರ ಗುನ್ನುಗಿ, ಕೋಗಿಲೆ ಸಂಗೀತ ಗಿಡ ಮರ ಗುನ್ನುಗಿ. ಹಾಲ ಬೆಲದ ಮೇಲೆ ಮಾವು ಬೇವಿನ ಎಲೆ ಮೋಪು ಮೋಪಾಗಿ ಚಿಗರಿ ಚೆಲ್ಲುವು ಮೋಪು ಮೋಪಾಗಿ ಚಿಗರಿ ಚೆಲುವು ತೂಗಾಡಿ ಚಂದಾನೆ ಚೈತ್ರ ಬಂದ ನೋಡೆ ಮೋಪು ಮೋಪಾಗಿ ಚಿಗರಿ ಚೆಲುವು ತೂಗಾಡಿ ಚಂದಾನೆ ಚೈತ್ರ ಬಂದ ನೋಡೆ ಚಂದಾನೆ ಚೈತ್ರ ಬಂದ ನೋಡೆ ಕುಹು ಕುಹು ಕುಹು ಕೂಗಿ ಕೋಗಿಲೆ ಸಂಗೀತ ಗಿಡ ಮರ ಗುನುಗಿ ಕುಹು ಕುಹು ಕುಹು ಕೂಗಿ ಕೋಗಿಲೆ ಸಂಗೀತ ಗಿಡ ಮರ ಗುನುಗಿ ಕೋಗಿಲೆ ಸಂಗೀತ ಗಿಡ ಮರ ಗುನುಗಿ ಪ್ರೀತಿ ಪ್ರೇಮ ಮೂಡಿ ರಾಗ ರಂಗಲ್ಲಿ ಹಾಡಿ ಬೆರೆಯೋದು ಬಾಳ ಜೊತೆಗಾರ ಪ್ರೀತಿ ಪ್ರೇಮ ಮೂಡಿ ರಾಗ ರಂಗಲ್ಲಿ ಹಾಡಿ ಬೆರೆಯೋದು ಬಾಳ ಜೊತೆಗಾರ ಬೆರೆಯೋದು ಬಾಳ ಜೊತೆಗಾರ ಕುಣ್ಕೊಂಡು ಚೈತ್ರ ಬಂದವನೇ ನಲಕೊಂಡು ಬೆರೆಯೋದು ಬಾಳ ಜೊತೆಗಾರ ಕುಣ್ಕೊಂಡು ಚೈತ್ರ ಬಂದವನೇ ನಲಕೊಂಡು ಚೈತ್ರ ಬಂದವನೇ ನಲಕೊಂಡು ಕುಹು ಕುಹು ಕುಹು ಕೂಗಿ ಕೋಗಿಲೆ ಸಂಗೀತ ಗಿಡ ಮರ ಗುನುಗಿ ಕುಹು ಕುಹು ಕುಹು ಕೂಗಿ ಕೋಗಿಲೆ ಸಂಗೀತ ಗಿಡ ಮರ ಗುನುಗಿ ಕೋಗಿಲೆ ಸಂಗೀತ ಗಿಡ ಮರ ಗುನುಗಿ ಬಾನಾಗೆ ಸೂರ್ಯ ಸ್ವಾಮಿ ಏಳೇಳು ಕುದುರೆ ಮ್ಯಾಗೆ ಬರುತ್ತಾವನೆ ನೋಡೆ ತೆರನೇರಿ ಬಾನಾಗೆ ಸೂರ್ಯ ಸ್ವಾಮಿ ಏಳೇಳು ಕುದುರೆ ಮ್ಯಾಗೆ ಬರುತ್ತಾವನೆ ನೋಡೆ ತೆರನೇರಿ ಬರುತ್ತಾವನೆ ನೋಡೆ ತೆರನೇರಿ ಕೆಂಪಾಗಿ ಕೋಟಿ ಕಿರಣ ರಾಶಿ ಹರಡ್ಕೊಂಡು ಬರುತ್ತಾವನೆ ನೋಡೆ ತೆರನೇರಿ ಕೆಂಪಾಗಿ ಕೋಟಿ ಕಿರಣ ರಾಶಿ ಹರಡ್ಕೊಂಡು ಕೋಟಿ ಕಿರಣ ರಾಶಿ ಹರಡ್ಕೊಂಡು ಕುಹು ಕುಹು ಕುಹು ಕೂಗಿ ಕೋಗಿಲೆ ಸಂಗೀತ ಗಿಡ ಮರ ಗುನುಗಿ ಕುಹು ಕುಹು ಕುಹು ಕೂಗಿ ಕೋಗಿಲೆ ಸಂಗೀತ ಗಿಡ ಮರ ಗುನುಗಿ ಕೋಗಿಲೆ ಸಂಗೀತ ಗಿಡ ಮರ ಗುನುಗಿ ಬಂಗಾರ ಭೂಮಿಯಾಗೆ ಬಂದ ಮೇಲೆ ಋತು ರಾಜ ಸಿಂಗಾರವಾದ ನೆನೆ ತೇಜ ಬಂಗಾರ ಭೂಮಿಯಾಗೆ ಬಂದ ಮೇಲೆ ಋತು ರಾಜ ಸಿಂಗಾರವಾದ ನೆನೆ ತೇಜ ಸಿಂಗಾರವಾದ ನೆನೆ ತೇಜ ಬನ ತುಂಬ ತಂದ ನೆನೆ ಮರ್ಗ ಮಲ್ಗೆ ಹೂವ ಸಿಂಗಾರವಾದ ನೆನೆ ತೇಜ ಬನ ತುಂಬ ತಂದ ನೆನೆ ಮರ್ಗ ಮಲ್ಗೆ ಹೂವ ತಂದ ನೆನೆ ಮರ್ಗ ಮಲ್ಗೆ ಹೂವ ಕುಹು ಕುಹು ಕುಹು ಕೂಗಿ ಕೋಗಿಲೆ ಸಂಗೀತ ಗಿಡ ಮರ ಗುನುಗಿ ಕುಹು ಕುಹು ಕುಹು ಕೂಗಿ ಕೋಗಿಲೆ ಸಂಗೀತ ಗಿಡ ಮರ ಗುನುಗಿ ಕೋಗಿಲೆ ಸಂಗೀತ ಗಿಡ ಮರ ಗುನುಗಿ ಕುಹು ಕುಹು ಕುಹು ಕೂಗಿ ಕೋಗಿಲೆ ಸಂಗೀತ ಗಿಡ ಮರ ಗುನುಗಿ ಕುಹು ಕುಹು ಕುಹು ಕೂಗಿ ಕೋಗಿಲೆ ಸಂಗೀತ ಗಿಡ ಮರ ಗುನುಗಿ ಕುಹು ಕುಹು ಕುಹು ಕೂಗಿ ಕೋಗಿಲೆ ಸಂಗೀತ ಗಿಡ ಮರ ಗುನುಗಿ ಕುಹು ಕುಹು

ಯಾದಪ್ಪ ಬರುವಾಗ ಅಹಮಳೆಲ್ಲ ಗಮ್ ಎಂದಿತು. ಚೆಲ್ಲಿದರು ಮಲ್ಲಿಗೆಯ ಬಾಣ ಸುದರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸುದರಿ ಮ್ಯಾಲೆ, ಅಂದಾದ ಚಂದಾದ ಮೈಕಾರ ಮಾದೇವ್ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮೈಕಾರ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ. ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ, ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ, ಆಳಾದಲ್ಲಿ ಗರುಗೆ ಚಿಗುರ್ಯಾವು ಮಾದೇವಿ ಚೆಲ್ಲಿದರು ಮಲ್ಲಿಗೆಯ, ಆಳಾದಲ್ಲಿ ಗರುಗೆ ಚಿಗುರ್ಯಾವು ಮಾದೇವಿ ಚೆಲ್ಲಿದರು ಮಲ್ಲಿಗೆಯ. ಸಂಪಿಗೆ ಹೂನಂಗೆ ಗುಂಪಾದೋ ನಿಲಪರುಸೆ, ಸಂಪಿಗೆ ಹೂನಂಗೆ ಗುಂಪಾದೋ ನಿನಪರುಸೆ, ಗುಂಪಾದೋ ನಿನಪರುಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ, ಗುಂಪಾದೋ ನಿನಪರುಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ. ತಲೆದಿಂಬು ಮಾದೇವಿ ಚೆಲ್ಲಿದರು ಮಲ್ಲಿಗೆಯ, ತಾವಾರೆ ಹೂವು ತಲೆದಿಂಬು ಮಾದೇವಿ ಚೆಲ್ಲಿದರು ಮಲ್ಲಿಗೆಯ. ನಿನ್ನ ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸುದರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸುದರಿ ಮ್ಯಾಲೆ, ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಓ ಚೆಲ್ಲಿದರು ಮಲ್ಲಿಗೆಯ ಓ ಚೆಲ್ಲಿದರು ಮಲ್ಲಿಗೆಯ ಓ ಚೆಲ್ಲಿದರು ಮಲ್ಲಿಗೆಯ ಓ ಚೆಲ್ಲಿದರು ಮಲ್ಲಿಗೆಯ ಕೇಳು ಕೇಳು ನನ್ ತಂಗಿ ಉತ್ನಳ್ಳಿ ಮಾರವ್ವ, ನಿನ್ನ ಭಾವನಾದ ನಂಜುಂಡೇಶ್ವರ ಹೋಗಿ 3 ತಿಂಗಳು ಆಯ್ತಲ್ಲವ್ವ. ಅವನು ಹೋದಾಗ್ನಿಂದ ನನ್ ಕಂದ ನನ್ ಜನ್ಮಕ್ಕೆ ಅನ್ನ ನೀರು ನಿದ್ದೆಯೊಂದು ಸೇರ್ತಾ ಇಲ್ಲವ್ವ. ನೆತ್ತಿ ಮ್ಯಾಲೆ ನೆರೆ ಕೂದ್ಲು ಬಂದಿರ್ತಕ್ಕಂತ ಮುದಿ ನನ್ ಸೌತಿರ್ಗೆಲ್ಲ ಒಲ್ಕೊಂಡು ಕುಂತವ್ನಲ್ಲ. ಅವನ್ ಗಾವಾದ್ರು ಕಚ್ಚಾರ ಚೇಳಾದ್ರು ಚುಚ್ಚ ಬಾರ್ದ, ಹಾವಾದ್ರು ಕಚ್ಚ ಬಾರ್ದ ಚೇಳಾದ್ರು ಚುಚ್ಚ ಬಾರ್ದ, ಹೊಟ್ಟಿಯ ನೋವು ಬಂದು ಅಟ್ಟಿಗೆ ಹಿಡಿಯ ಬಾರ್ದ, ನಾಕಾರ ಜ್ವರ ಬಂದು ನರಳಾಡಿ ಸಾಯ ಬಾರ್ದ, ಕಳ್ಳ ಅವನ ತೊಡಿಯ ಬರಲಿಲ್ಲ ತಂಗ್ಯಮ್ಮ ತಂದನ್ನ ತಾನು ತಂದನ್ನ ತಾನು ತಂದನಾನಿ ತಾನು ತಂದನ್ನ ತಾನು ತಂದನಾನಿ ತಾನು ಅಕ್ಕ ಆಡಿದ ಮಾತ ಚಿಕ್ಕ ತಂಗ್ಯಮ್ಮ ಕೇಳಿ, ಅಕ್ಕ ಆಡಿದ ಮಾತ ಚಿಕ್ಕ ತಂಗ್ಯಮ್ಮ ಕೇಳಿ, ಗಕ್ಕಾನೆ ತೇಜಿಗೆ ನೇರಿ ಹೊಂಟಾಳು ಮಾರಮ್ಮ ತಂದನ್ನ ತಾನು ತಂದನ್ನ ತಾನು ತಂದನಾನಿ ತಾನು ತಂದನ್ನ ತಾನು ತಂದನಾನಿ ತಾನು ಸಪ್ಪಟ್ಟು ಸರ್ರಾತ್ರಿಯಂತೆ ಕಲ್ಲು ನೀರು ಕರಗು ಬೆಳಗ್ಗೆಯಂತೆ ಮುಳ್ಳೂರು ಗುಡ್ಡದ ಮೇಲೆ ಮಾರಮ್ಮನವರು ಕುಂತುಕೊಂಡು ತನ್ನ ಭಾವನಾದ ನಂಜುಂಡೇಶ್ವರನನ್ನ ಅತಿ ಪ್ರೀತಿಯಿಂದ ಯಾವ ರೀತಿ ಕರೀತಾ ಇದ್ದಾರಪ್ಪ ಅಂದ್ರೆ ಮಾತನಾಡಯ್ಯ ಸಂಬ ಮಾತಿಗೆ ಮರುಳದೆ ಪ್ರೀತಿಯುಳ್ಳ ರಸ ಮಾತನಾಡೋ ಸಂಬ ಮಾತನಾಡೋ ಎದ್ದು ಬೀದಿಗೆ ಮಾರಮ್ಮನವರು ತನ್ನ ಭಾವನಾದ ನಂಜುಂಡೇಶ್ವರನನ್ನ ಕೂಗೋದು 3 ಮಾತು ಕೂಗಿ ಕರೆಯೋದು 3 ಮಾತು ಕರೆದು ಹಿಂದಿರುಗೆ ಬರವಾಳಲ್ಲೋ ರಂಬೆ ಉತ್ನಳ್ಳೆ ಮಾರೇ ಹಿಂದಿರುಗೆ ಬರವಾಳಲ್ಲೋ ರಂಬೆ ಉತ್ನಳ್ಳೆ ಮಾರೇ ತಂದನ್ನ ತಾನು ತಂದನಾನಿ ತಾನು ತಂದನ್ನ ತಾನು ತಂದನಾನಿ ತಾನು